ಚಿಕಿತ್ಸೆಗಾಗಿ ಉಪಯೋಗ ಮಾಡಲಾಗ್ತದೆ. ಯಾವುದೇ ವ್ಯಾಧಿ ಆಯುರ್ವೇದದ ಮೂಲಕ ಹೇಳುವಾಗ ನಾವು ಅದು ತ್ರಿದೋಷ ವಾತಪಿತ್ತ ಕಫದಿಂದ ಆಗ್ತದೆ ಅಂತ ಹೇಳ್ತೇವೆ. ಈ ಮೂರು ದೋಷಕ್ಕೂ ಕೂಡ ಈ ಗೋವಿನ 5 ಉತ್ಪನ್ನಗಳನ್ನು ಕೂಡ ಉಪಯೋಗ ಮಾಡ್ತೇವೆ. ಉದಾಹರಣೆಗೆ ಕಫದೋಷದ್ದು ರೋಗ ಅಂತ ಹೇಳಿ ಆದರೆ ಮುಖ್ಯವಾಗಿ ಗೋಮೂತ್ರವನ್ನು, ಅಥವಾ ಮತ್ತೆ ಪಿತ್ತದೋಷದ ವ್ಯಾಧಿ ಅಂತ ಹೇಳಿದರೆ ಘೃತ, ಗೋವಿನ ಘೃತ ಮತ್ತು ಗೋಕ್ಷೀರವನ್ನು. ವಾತದೋಷದ ವ್ಯಾಧಿ ಅಂತ ಹೇಳಿದರೆ ದಧಿ ಅಂದರೆ ಮೊಸರು, ಮಜ್ಜಿಗೆ ಮತ್ತು ಗೋಮಯ ಅಂದರೆ ಸಗಣಿ, ಇದರಿಂದ ಮಾಡಿದಂಥ ಔಷಧಿಗಳನ್ನು ಉಪಯೋಗ ಮಾಡಲಾಗ್ತದೆ. ಹಾಗೆ ಈ 5 ವಿಧದ ಎಲ್ಲ ರೀತಿಯ ಉತ್ಪನ್ನಗಳು ಗೋವಿನ ಯಾವುದಾಗ್ತದೆ ಅದು ಎಲ್ಲವೂ ಆಯುರ್ವೇದದಲ್ಲಿ ಔಷಧಿಗಾಗಿ ಉಪಯೋಗ ಆಗ್ತದೆ. ಈಗ ಹೈನುಗಾರಿಕೆ ಅಂದ ತಕ್ಷಣ ಹಾಲಿನ ಒಂದು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಏಕೈಕ ದೃಷ್ಟಿಕೋನದಿಂದ ನೋಡುವಂಥದ್ದು ಇರ್ತದೆ. ಅದಕ್ಕೋಸ್ಕರವೇ ಹೊರಗಡೆ ದೇಶದಿಂದಲೂ ಕೂಡ ನಾವು ಒಂದು ತಳಿ ಅಭಿವೃದ್ಧಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದು ದೇಶಿ ತಳಿಯ ಒಂದು ಪ್ರಾಮುಖ್ಯತೆ ಏನೀಗ ಹೈನುಗಾರಿಕೆ ಅಂದ ತಕ್ಷಣ ಬರೀ ಒಂದು ಹಾಲಿನ ಉತ್ಪಾದನೆ ಮಾತ್ರವೇ ಆಗಬೇಕಾಗಿಲ್ಲ, ಅದರ ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ನಾವು ಉಪಯೋಗ ಮಾಡುವುದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಈ ಬಗ್ಗೆ ಹೇಳಿ. ಔಷಧೀಯ ಉಪಯೋಗಕ್ಕಾಗಿ ನಾವು ಆಯುರ್ವೇದದಲ್ಲಿ ಉಪಯೋಗ ಮಾಡುವ ಗೋವು ಅಂತ ಹೇಳಿದ ಕೂಡಲೇ ಎಲ್ಲ ಗೋವನ್ನು ಉಪಯೋಗ ಮಾಡಲಿಕ್ಕೆ ಆಗುವುದಿಲ್ಲ. ಭಾರತೀಯ ತಳಿಯ ಗೋವೇ ಮಹತ್ವದ್ದು. ಇದು ಪಾಶ್ಚಾತ್ಯ ವಿಜ್ಞಾನಿಗಳು ಕೂಡ ಆಧುನಿಕ ವೈದ್ಯಕೀಯ ಆಧುನಿಕ ವಿಜ್ಞಾನದ ಮುಖಾಂತರವೂ ಕಂಡುಹಿಡಿದಿದ್ದಾರೆ. ನಮ್ಮ ಭಾರತೀಯ ತಳಿಯ ಗೋವಿನ ಉತ್ಪನ್ನಗಳೆಲ್ಲ A2 milk ಅಥವಾ A2 ಘೃತ ಅಂತಲೂ, ಮತ್ತು ಪಾಶ್ಚಾತ್ಯ ತಳಿಯದ್ದೆಲ್ಲ A1 ಘೃತ ಅಥವಾ A1 ದುಗ್ಧ ಅಥವಾ ಅದರಿಂದ ಆದ ಎಲ್ಲ ವಸ್ತುಗಳು A1 ಅಂತೇಳಿ ಕಂಡುಹಿಡಿದಿದ್ದಾರೆ. ಅದರಲ್ಲಿ ಒಂದು ಅಂಶದ ಅದರ ಜೀನ್ನಲ್ಲಿ ಒಂದು ಮ್ಯುಟೇಷನ್ ಆಗಿ ಆಗೋದ್ರಿಂದಾಗಿ ಈ ಪಾಶ್ಚಾತ್ಯ ತಳಿಯದ್ದು ಶರೀರಕ್ಕೆ ಸುಮಾರು ವಿಧವಾದ ಬಾಧೆಗಳನ್ನು ಉಂಟು ಮಾಡುತ್ತದೆ ಎಂದು ಕಂಡುಹಿಡಿದಿದ್ದಾರೆ. ಯಾಕೆ ಈ ಗೋವು ಅಂತ ಹೇಳುವ ಅದರ ಮೂಲ ಸ್ಥಾನವೇ ಭಾರತ. ಪಾಶ್ಚಾತ್ಯ ದೇಶಕ್ಕೆ ಅದು ಇಲ್ಲಿಂದ ಹೋಗಿ ಮ್ಯುಟೇಷನ್ ಆದಂಥದ್ದು. ಅದು ಪಾಶ್ಚಾತ್ಯ ದೇಶಕ್ಕೆ ಗೋವುಗಳು ಹೋದ್ದೇ ಭಾರತದಿಂದ ಪುರಾತನ ಕಾಲದಲ್ಲಿ. ಅದು ಅಲ್ಲಿಗೆ ಹೋಗುವಾಗ ಅಲ್ಲಿಯ ವಾತಾವರಣಕ್ಕೆ ಹೊಂದುವ ಅದು ಅದರ ಜೀನ್ನಲ್ಲಿ ಮ್ಯುಟೇಷನ್ ಆಗಿ ಅದರಿಂದ ಉತ್ಪತ್ತಿಯಾಗುವ ಎಲ್ಲ ವಸ್ತುಗಳು ಕೂಡ ಶರೀರಕ್ಕೆ ಬಾಧಕ ಅಂತ ಕಂಡುಹಿಡಿದಿದ್ದಾರೆ. ಅದರಿಂದಾಗಿ ಹೃದ್ರೋಗ ಬರ್ಬೋದು, ಅಂದರೆ ಅದರ ಹೃದಯದಲ್ಲಿರುವ ಆರ್ಟ್ರಿಯಲ್ಲಿ ರಕ್ತನಾಳದಲ್ಲಿ ಅದು ದಪ್ಪಾಗಿ ಸೇರಿಕೊಂಡು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿ ಕಂಡುಹಿಡಿದಿದ್ದಾರೆ. ಆದರೆ ಭಾರತೀಯ ತಳಿಯಲ್ಲಿ ಈ ಯಾವುದೇ ಅದು ದುಷ್ಪ್ರಯೋಜನ ಕಂಡು ಬಂದಿಲ್ಲ, ಅದು ಬಹಳ ಉತ್ತಮ ಅಂತ ಕಂಡು ಬಂದಿದೆ. ನಾವು ಯಾವುದೇ ರೋಗ ಉತ್ಪತ್ತಿ ಆಗಬಾರ್ದು ಅಂತ ಹೇಳಿ ಆದರೆ ಭಾರತೀಯ ತಳಿಯ ಗೋದುಗ್ಧ ಗೋಘೃತಗಳನ್ನು ಉಪಯೋಗ ಮಾಡಿದರೆ, ನಮ್ಮ ದಿನನಿತ್ಯದ ಆಹಾರವನ್ನು ಸೇವನೆ ಮಾಡಿದರೆ ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡಬಹುದು ಅಂತ ಕಂಡುಹಿಡಿದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಭಾರತೀಯ ತಳಿಯೇ ಅತ್ಯುತ್ತಮ ಔಷಧಿಗಾಗಲಿ ಅಥವಾ ದಿನನಿತ್ಯ ಉಪಯೋಗಕ್ಕಾಗಲಿ ಅತ್ಯುತ್ತಮ ಅಂತ ಕಂಡು ಬಂದಿದೆ. ನನ್ನ ಸ್ವಂತ ಇದರಲ್ಲಿ ಅನುಭವದಲ್ಲಿ ಸಾಧಾರಣ 15 ವರ್ಷದ ಮೊದಲು, ಸಾಧಾರಣ 2000 ಆ ಸಮಯದಲ್ಲಿ ನಾನು ಕೆಲವು ಔಷಧಿಗಳನ್ನು ತಯಾರು ಮಾಡುವಾಗ, ಮುಖ್ಯವಾಗಿ ಗುಗ್ಗುಲನ್ನು ತಯಾರು ಮಾಡುವಾಗ, ಪಾಶ್ಚಾತ್ಯ ತಳಿಯ ಗೋವು ಅಥವಾ ಮಿಶ್ರ ತಳಿಯ ಗೋವಿದ್ದು ಗೋಮೂತ್ರದ್ದು ಅರ್ಕ ಮಾಡಿ ಅಥವಾ ಗೋಮೂತ್ರವನ್ನು ಉಪಯೋಗ ಮಾಡಿ ಸುಮಾರು ಔಷಧಿಯನ್ನು ತಯಾರು ಮಾಡ್ತಿದ್ದೆ. ಅದರ ಮತ್ತೆ ನಮಗೆ ಈ ಇದು ಕಂಡು ಬಂದದ್ದೇನು ಅಂತ ಹೇಳಿದರೆ, ಭಾರತೀಯ ತಳಿಯ ಗೋಮೂತ್ರವನ್ನು ಉಪಯೋಗ ಮಾಡಿ ತಯಾರು ಮಾಡಿದ ಔಷಧಿ ಅಂತ ಹೇಳಿ ಆದರೆ ನಾವು ಪ್ರತ್ಯಕ್ಷವಾಗಿ ರೋಗಿಯಲ್ಲಿ ಅದರಲ್ಲಿ ಒಂದು 15 ದಿವಸ ಆದರೂ ನಮಗೆ ಇದು ಸಿಗದೇ ಇದ್ದಂಥದ್ದು ಎಂಥದ್ದು ಪರಿಣಾಮ ರೋಗಿಯಲ್ಲಿ ಕಂಡುಬರದಿಂದ ಈ ಗೋಮೂತ್ರ ಭಾರತೀಯ ತಳಿಯ ಗೋಮೂತ್ರವನ್ನು ಉಪಯೋಗ ಮಾಡಿದ ಔಷಧಿಯಲ್ಲಿ 2 ದಿವಸದಲ್ಲಿ ನಮಗೆ ಪ್ರಯೋಜನ ಕಂಡು ಬಂದಿದೆ. ಇದು ನನ್ನ ಸ್ವಂತ ಅನುಭವ. ಅದಕ್ಕೋಸ್ಕರ ನಾವು ಅದರಿಂದ ಮತ್ತೆ ನನ್ನ ಹತ್ರ ಇದ್ದ ಎಲ್ಲ ಪಾಶ್ಚಾತ್ಯ ತಳಿ ಮಿಶ್ರ ತಳಿಯ ಗೋವುಗಳನ್ನೆಲ್ಲ ಮಾರಿ ಭಾರತೀಯ ತಳಿಯ ಗೋವುಗಳನ್ನು, ಅದು ಮಲೆನಾಡು ಗಿಡ್ಡ ಇರ್ಬೋದು ಅಥವಾ ಸಿಂಧಿ ಇರ್ಬೋದು, ಗಿರ್ ಇರ್ಬೋದು, ಹೀಗೆ ಬೇರೆ ಬೇರೆ ತಳಿಯನ್ನು ಸಾಯಿವಾಲ ಇರ್ಬೋದು, ಇದನ್ನೆಲ್ಲ ಸಾಕಿ ಅದರ ಗೋವಿನಿಂದೆಲ್ಲ ನಾನು ಸುಮಾರು ಔಷಧಿಗಳನ್ನು ತಯಾರು ಮಾಡಿ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ಉಪಯೋಗ ಮಾಡ್ತಿದ್ದೇನೆ. ಸಾಧಾರಣ ಒಂದು ಎರಡು ದಿವಸದಲ್ಲಿ ಆಯುರ್ವೇದ ಸ್ಲೋ ಅಂತ ಹೇಳ್ತಾರೆ, ಆದರೆ ಇದನ್ನು ಉಪಯೋಗ ಮಾಡಿ ಆಯುರ್ವೇದ ಫಾಸ್ಟ್, ಅಷ್ಟು ಫಾಸ್ಟ್ ರಿಸಲ್ಟ್ ಸಿಗುತ್ತೆ ರೋಗಿಗೆ. ಅದನ್ನು ಕಂಡು ಬಂದದ್ರಿಂದ ಅದರ ಮತ್ತೆ ನಾನು ಸಂಪೂರ್ಣವಾಗಿ ಭಾರತೀಯ ತಳಿಯ ಗೋವಿನ ಗೋಮೂತ್ರ ಆಗಲಿ ಗೋದುಗ್ಧ ಆಗಲಿ ಅದನ್ನೇ ಉಪಯೋಗ ಮಾಡ್ತಿದ್ದೇನೆ. ಈ ಗೋವಿನಲ್ಲಿ ಉತ್ಪತ್ತಿಯಾದ ದುಗ್ಧವನ್ನೇ ನಮ್ಮ ರೋಗಿಗಳಿಗೂ ನಮ್ಮ ಆಸ್ಪತ್ರೆಯಲ್ಲಿ ಉಪಯೋಗ ಮಾಡಿ ಕೊಡ್ತಾ ಇದ್ದೇವೆ ದಿನನಿತ್ಯ ಉಪಯೋಗಕ್ಕೆ. ಈಗ ದೇಶಿ ತಳಿಯನ್ನು ಸಾಕುವಂತಹ ಒಂದು ವಿಧದಲ್ಲಿ ಯಾವ ರೀತಿ ನಾವು ಅನುಸರಿಸಬೇಕು, ಮತ್ತು ಕಟ್ಟಿ ಸಾಕುವಂತಹದ್ದು ಬಿಟ್ಟು ಸಾಕುವಂಥದ್ದು, ಬಿಸಿಲಿಗೆ ಹೋಗಬೇಕು, ವ್ಯಾಯಾಮ ಮಾಡಬೇಕು, ಹೇಗಿದೆ? ನಿಜಕ್ಕೂ ಆದರೆ ದನಗಳು ಕಾಡಿನಲ್ಲೆಲ್ಲ ಮೇದು ಬಂದು ಮಾಡಿದ ಇದು ಅತ್ಯುತ್ತಮ. ಆದರೆ ಈಗಿನ ನಮ್ಮ ಪರಿಸ್ಥಿತಿಯಲ್ಲಿ ವಾತಾವರಣದಲ್ಲಿ ದನಗಳನ್ನು ಹೊರಗೆ ಬಿಡಲಿಕ್ಕೆ ಆಗುವುದಿಲ್ಲ, ಹೋದರೆ ಅದು ಬೇರೆಯವರ ತೋಟಕ್ಕೋ ಗದ್ದೆಗೋ ಹೋಗಿ ಉಪದ್ರ ಕೊಡ್ತದೆ. ಅದಕ್ಕೆ ನಾವೆಂತ ಮಾಡಿದ್ದೇವೆ ಅಂತ ಹೇಳಿದರೆ, ನಮ್ಮ ಹಟ್ಟಿಯ ಸುತ್ತಮುತ್ತ ಒಂದಷ್ಟು ಜಾಗವನ್ನು ಗೋವುಗಳಿಗೆ ಅಡ್ಡಾಡಲಿಕ್ಕೆ ಬಿಟ್ಟು ಹಗಲನ್ನು ಹೊತ್ತು ಬಿಟ್ಟು ಮಧ್ಯಾಹ್ನ ಸಾಯಂಕಾಲ ಆಗುವಾಗ ಅದನ್ನು ಕಟ್ಟಿ ಹಾಕಿ ಅಷ್ಟು ಹೊತ್ತು ಬಿಸಿಲಿನಲ್ಲಿ ಅಡ್ಡಾಡಿ ಬರ್ತವೆ. ಆಗಿರುವ ಗೋಮೂತ್ರವನ್ನು ಮರುದಿವಸ ಬೆಳಗ್ಗೆ 5-8 ಗಂಟೆಯವರೆಗೆ ಉತ್ಪತ್ತಿಯಾದ ಗೋಮೂತ್ರವನ್ನೇ ಕಲೆಕ್ಟ್ ಮಾಡಿ ಉಪಯೋಗ ಮಾಡ್ತೇವೆ, ಮತ್ತು ಗೋದುಗ್ಧವನ್ನು ಉಪಯೋಗ ಮಾಡ್ತೇವೆ ಔಷಧಿ. ಅದರಿಂದ ಆದಂತಹ ಘೃತ ಆಗಲಿ, ಇದು ಮೊಸರಾಗಲಿ, ಮಜ್ಜಿಗೆ ಆಗಲಿ, ಅದನ್ನೆಲ್ಲ ಉಪಯೋಗ ಮಾಡ್ತೇವೆ. ಆಮೇಲೆ ಈಗ ಔಷಧೀಯವಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಈ ದೇಶಿ ತಳಿಗಳು ನೈಸರ್ಗಿಕವಾಗಿ ಅವು ಕ್ರಾಸಿಂಗ್ ಆಗಬೇಕು ಅಂತ ಹೇಳ್ತೀವಿ, ಅದನ್ನು ನೀವು ಪಾಲಿಸ್ತೀರಾ? ಖಂಡಿತ, ನಮ್ಮಲ್ಲಿ ಅದಕ್ಕೋಸ್ಕರವೇ ಒಂದು ಎರಡು ಹೋರಿಗಳಿವೆ, ಅದರಿಂದಾಗಿಯೇ ನೈಸರ್ಗಿಕವಾಗಿಯೇ ಅದು ಕ್ರಾಸ್ ಆಗಿ ಆಗುವಂಥ ತಳಿಗಳೇ ಬೆಳವಣಿಗೆ ಆಗ್ತಾ ಇದೆ. ಆಮೇಲೆ ಈಗ ಆ ಗೋಮೂತ್ರವನ್ನು ಸಂಗ್ರಹಿಸುವಂತಹದ್ದು ಮತ್ತು ಅದನ್ನು ಸಂಸ್ಕರಣೆ ಮಾಡುವಂಥದ್ದು, ಈ ಬಗ್ಗೆ ಹೇಳಿ. ಗೋಮೂತ್ರವನ್ನು ಒಂದ ಡೈರೆಕ್ಟ್ ಆಗಿ ಸಂಗ್ರಹಿಸ್ಬೋದು, ಅಥವಾ ಅದು ನಮ್ಮದು ಕಲ್ಲು ಹಸಿನ ಹಟ್ಟಿಯಾದ ಕಾರಣ ಅದರ ಬಿದ್ದ ಗೋಮೂತ್ರವನ್ನು ಕೂಡ ಬಾಲ್ದಿ ಇಟ್ಟು ಸಂಗ್ರಹಿಸ್ತೇವೆ. ಮತ್ತೆ ಅದನ್ನು ಅರ್ಕ ಬೆಳಗಿನ ಹೊತ್ತು ಬೆಳಗ್ಗೆ 5-8 ಗಂಟೆಯವರೆಗಿನದ್ದು ಗೋಮೂತ್ರವನ್ನು ಸಂಗ್ರಹಿಸ್ತೇವೆ. ಮತ್ತೆ ಆ ಗೋಮೂತ್ರವನ್ನು ಅರ್ಕ ಮಾಡ್ತೇವೆ, ನಮ್ಮ ಹತ್ರ ಅರ್ಕ ಯಂತ್ರ ಇದೆ, ಅದರ ಮೂಲಕ ಅರ್ಕ ಮಾಡಿ ದಿವಸಕ್ಕೊಂದು 10-15 ಲೀಟರ್ ಅರ್ಕ ಉತ್ಪತ್ತಿ ಮಾಡಿ ಅದರಿಂದಾಗಿ ಔಷಧಿಯನ್ನು ತಯಾರು ಮಾಡ್ತೇವೆ. ಅರ್ಕ ಮಾಡಿದ ಮತ್ತೆ ಅದು ಸ್ಟಿರೈಲ್ ಆಗ್ತದೆ, ಅದರಲ್ಲಿ ಏನು ಕ್ರಿಮಿಕೀಟಗಳಾಗಿದಾಗಲಿ ಏನು ಇರುವುದಿಲ್ಲ, ಯಾವುದೇ ರೋಗ ಅದರಿಂದಾಗಿ ಬಾರದ ಹಾಗೆ, ಈ ಗೋಮೂತ್ರದಿಂದಾಗಿ ಬೇರೆ ರೋಗ ಬಾರದ ಹಾಗೆಯೂ ನಾವು ತಡಿಲಿಕ್ಕೆ ಆಗ್ತದೆ ಅರ್ಕ ಮಾಡುವ ಉಪಯೋಗ ಮಾಡುವುದರಿಂದ. ಅರ್ಕ ಉಪಯೋಗದ ಬಗ್ಗೆ ಹೇಳಿ, ಯಾವ್ಯಾವ ಕಾಯಿಲೆ ವಿರುದ್ಧ ಇದನ್ನು ಉಪಯೋಗ ಮಾಡಬಹುದು, ಮತ್ತೆ ಉಪಯೋಗ ಮಾಡುವಂತಹ ವಿಧಾನ ಹೇಗೆ, ಏನೇನು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಬೇಕು? ಅರ್ಕವನ್ನು ಅದೇ ಬರೇ ಅರ್ಕ ಓನ್ಲಿ ಅರ್ಕ ಆಗಿ ನಾವು ಚಿಕಿತ್ಸೆಗೆ ಉಪಯೋಗ ಮಾಡುವುದು ಕಡಿಮೆ, ಅದನ್ನು ಹೆಚ್ಚಾಗಿ ಅದರಿಂದಾಗಿ ಮಾತ್ರ ಗುಗ್ಗುಲುಗಳನ್ನೆಲ್ಲ ತಯಾರು ಮಾಡ್ತೇವೆ, ಮತ್ತು ಅದರಿಂದ ಅರಿಷ್ಟ ಅಥವಾ ಆಸವನ್ನು ತಯಾರು ಮಾಡಿ ಅದನ್ನು ಉಪಯೋಗ ಮಾಡ್ತೇವೆ. ಬರೀ ಓನ್ಲಿ ಅರ್ಕ ಅಂತೇಳಿ ಆದರೆ ತುಂಬ ಇದು ತೀವ್ರ ಗಂಧಯುಕ್ತ ಆಗ್ತದೆ, ಸುಮಾರು ರೋಗಿಗಳಿಗೆ ಅದನ್ನು ತಡೀಲಿಕ್ಕೆ ಆಗೋದಿಲ್ಲ, ಕುಡಿದ ಕೂಡಲೇ ವಾಂತಿ ಮಾಡಿಬಿಡ್ತಾರೆ. ಅದಕ್ಕೆ ಅದರದ್ದು ಆಸವನ್ನು ತಯಾರು ಮಾಡ್ತೇವೆ ಅಥವಾ ಅದರದ್ದು ಮಾತ್ರೆ ಮಾಡ್ತೇವೆ. ಅದನ್ನು ಹಾಗೆ ಸೀದವರೇ ತಿನ್ನಲಿಕ್ಕೆ ಆಗ್ತದೆ, ಅವ್ರಿಗೆ ಗೊತ್ತಾಗೋದಿಲ್ಲ ಅದು ಗೋಮೂತ್ರದಿಂದ ಮಾಡಿದ್ದು ಅಂತ. ಆ ರೀತಿ ಯಾವ್ಯಾವ ಕಾಯಿಲೆ ವಿರುದ್ಧ ಸಾಧಾರಣ ಹೆಚ್ಚಾಗಿ ಗೋಮೂತ್ರದಿಂದ ಉಪಯೋಗ ಆಗುವಂಥದ್ದೆಲ್ಲ ವಾತ ಮತ್ತು ಕಫ ವ್ಯಾಧಿಗಳಿಗೆ ಹೆಚ್ಚಾಗಿ ಉಪಯೋಗ ಆಗುವುದು. ಘೃತದಿಂದ ಆಗುವಂಥ ಔಷಧಿಗಳೆಲ್ಲ ಪಿತ್ತದಿಂದ ಆಗುವಂಥ ವ್ಯಾಧಿಗಳು. ಮುಖ್ಯವಾಗಿ ಕಫ ಮತ್ತು ವಾತದಿಂದ ಆಗುವಂಥ ಕಾಯಿಲೆ ನಾವು ಉಪಯೋಗ ಮಾಡುವಂಥ ಒಂದು ಅರ್ಬುದ ಕಾಯಿಲೆ ಕ್ಯಾನ್ಸರು, ಮತ್ತು ಶ್ವಾಸ ದಮ್ಮು ಕಟ್ಟುವ ಕಾಯಿಲೆ, ಮತ್ತು ಕೆಲವು ವಾತರೋಗಗಳು, ಇದಕ್ಕೆಲ್ಲ ನಾವು ಉಪಯೋಗ ಮಾಡ್ತೇವೆ. ವಾತರೋಗಗಳಂದರೆ ಪಕ್ಷವಾತ ಇರ್ಬೋದು, ಗೃದ್ರಸಿ ವಾತ ಇರ್ಬೋದು, ಮತ್ತು ಆಮವಾತ ಅಂತ ಹೇಳ್ತೇವೆ ಅಥವಾ ವಾತರಕ್ತ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಕಫ ಪ್ರಧಾನವಾಗಿರುವಾಗ ಅದನ್ನು ಉಪಯೋಗ ಮಾಡ್ತೇವೆ. ಸಗಣಿಯ ಉಪಯೋಗ, ಸಗಣಿಯದ್ದು ಪಂಚಗವ್ಯ ತಯಾರು ಮಾಡಲಿಕ್ಕೆ ಉಪಯೋಗ ಮಾಡ್ತೇವೆ, ಮತ್ತು ಸಗಣಿಯದ್ದು ರಸ, ಅದರದ್ದು ರಸ ತೆಗೆದು ಅದರ ನಸ್ಯ ಮಾಡಿದರೆ ಮುಖ್ಯವಾಗಿ ಪ್ರತಿಷ್ಯಾಯ ಅಂದರೆ ಶೀತ ಮತ್ತು ಅಲರ್ಜಿಕ್ ಶೀತ ಮತ್ತು ದಮ್ಮುಗಟ್ಟುವುದು, ಇದಕ್ಕೆ ಬಹಳ ಉತ್ತಮ ಪರಿಣಾಮಕಾರಿಯಾದ ಒಂದು ಚಿಕಿತ್ಸೆ, ಅದನ್ನು ಉಪಯೋಗ ಮಾಡ್ತೇವೆ. ಹಾಗೆ ಆಮೇಲೆ ಈ ಮಜ್ಜಿಗೆ ಮತ್ತು ಮೊಸರು, ಇವುಗಳಲ್ಲಿ ಏನು ವ್ಯತ್ಯಾಸ? ಕಾಣುವುದಕ್ಕೆ ಮಾತ್ರ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಏನು ವ್ಯತ್ಯಾಸ ಇದೆ, ಯಾವುದು ಆರೋಗ್ಯಕ್ಕೂ ಒಳ್ಳೆಯದು? ಸುಮಾರು ವ್ಯತ್ಯಾಸ ಇದೆ. ಅದು ಮೊಸರು ಅಂತ ಹೇಳಿ ಆದರೆ ಅದು ಬ್ರಾಹ್ಮಣ, ಯಾವಾಗ ಶರೀರ ಲೀನವಾಗಿ ಕೃಷಿ ಆಗಿರ್ತಾರ ಹಾಗಿರುವವರಿಗೆ ತೋರಾಗಬೇಕು, ಬ್ರಹ್ಮಣ ಆಗಬೇಕು ಅಂತ ಹೇಳಿದರೆ ತೂಕ ಹೆಚ್ಚು ಮಾಡಿದ್ರೆ ನಾವು ಮೊಸರನ್ನು ಉಪಯೋಗ ಮಾಡ್ತೇವೆ. ಯಾವಾಗ ಅವನು ಕೃಷಿ ಮಾಡಬೇಕು ಅಂದರೆ ಆಗ ಮಜ್ಜಿಗೆಯನ್ನು ಉಪಯೋಗ ಮಾಡ್ತೇವೆ. ಮತ್ತು ಯಾವುದೇ ಅಜೀರ್ಣ ಸಂಬಂಧಿ ವ್ಯಾಧಿಗಳು, ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣ ಆಗ ಹೊಟ್ಟೊಬ್ಬರಿಸುದ ಅಥವಾ ಲೂಸ್ ಮೋಷನ್ ಆಗುದ, ಹೀಗಿರುವುದೆಲ್ಲ ಸುಮಾರು ರೋಗಿಗಳು ಬರ್ತಾರೆ. ಹಾಗಿರುವವರಿಗೆ ಮಜ್ಜಿಗೆ ಅತ್ಯುತ್ತಮ. ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳಿದ್ದಾರೆ, ಹಾಗೆ ಅದನ್ನು ಉಪಯೋಗ ಮಾಡಲಿಕ್ಕಾಗ್ತದೆ. ಮೊಸರಿಗೆ ಸಕ್ಕರೆ ಹಾಕಿ ತಿನ್ನುವ ಅಭ್ಯಾಸ ಕೆಲವರಿಗೆ ಇರ್ತದೆ, ಬಹುಶಃ ಪೇಟೆಯಲ್ಲಿ ಹೆಚ್ಚು. ಇದರಿಂದ ಏನಾದರೂ ತೊಂದರೆ ಇದೆಯಾ? ಈ ವಾತ ಪಿತ್ತ ಪ್ರಕೃತಿಯವರಿಗೆ ಏನು ತೊಂದರೆ ಇಲ್ಲ, ಆದರೆ ಕಫ ಪ್ರಕೃತಿಯವರು ಅಥವಾ ಯಾವಾಗಲೂ ಶೀತ ಆಗುವ ಇದಿರುವ ಅಭ್ಯಾಸ ಇರುವವರಿಗೆ ಅದು ಖಂಡಿತ ಉತ್ತಮ ಅಲ್ಲ. ಮತ್ತು ಯಾರಿಗೆ ಅಜೀರ್ಣ ಉಂಟು, ಅಗ್ನಿಮಂದ್ಯ ಉಂಟು, ಹಸಿವೆ ಇಲ್ಲ ಅಂತ ಹೇಳಿದ್ದಾರೆ, ಹಾಗಿರುವವರಿಗೆ ಮೊಸರಿಗೆ ಸಕ್ಕರೆ ಹಾಕಿ ತಗೊಳ್ಳೋದು ಒಳ್ಳೆಯ ಅಲ್ಲ. ಅತ್ಯುತ್ತಮ ಅಗ್ನಿ ಬಲ ಇರುವವರು ಮೊಸರಿಗೆ ಸಕ್ಕರೆ ಹಾಕಿ ತಗೊಂಡು ಅದು ಬ್ರಹ್ಮಣ ತೋರ ಆಗಲಿಕ್ಕೆ ಒಳ್ಳೆಯದು, ಆದರೆ ಹಸಿವೆ ಅತ್ಯುತ್ತಮ ಆಗಿರಬೇಕು, ಹಾಗಿರುವವರಿಗೆ ಮಾತ್ರ ಅದು ಉತ್ತಮ. ಔಷಧೀಯ ಮಹತ್ವದ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಪ್ರಸ್ತಾಪ ಮಾಡಿರಿ, ಈ ದೇಶಿ ಗೋತಡಿಗಳ ಒಂದು ಮಹತ್ವ, ಇದಲ್ಲದೆ ಈ ಔಷಧೀಯ ಗಿಡಗಳ ಒಂದು ಮಹತ್ವ ಏನು ಅಂತ? ಔಷಧೀಯ ಗಿಡಗಳು ಈಗ ನಾವೆಲ್ಲ ಎಂತ ಮಾಡ್ತೇವೆ ಅಂದರೆ ಬೇರೆ ಬೇರೆ ಸ್ಥಳದಿಂದ ತರಿಸ್ತೇವೆ. ನಮ್ಮ ದಕ್ಷಿಣ ಕನ್ನಡದ ಈ ಭಾಗ ಔಷಧೀಯ ಗಿಡಗಳು ತೋಟಗಾರಿಕಾ ಸಸಿಗಳನ್ನು ನೆಡಲಿಕ್ಕೆ ಅತ್ಯುತ್ತಮ ಪ್ರಶಸ್ತ ಜಾಗ ಆದ ಕಾರಣ ಇಲ್ಲಿ ನೆಡ್ಬೋದು. ಅದಕ್ಕೆ ಮಾರ್ಕೆಟನ್ನು ಕಂಡು ಹುಡುಕುವುದು ಬಹಳ ಕಷ್ಟ. ನೀವು ಕೇರಳಕ್ಕೆ ಹೋದರೆ, ಬಡಗರಕ್ಕೆ ಹೋದರೆ ಅಲ್ಲಿ ಔಷಧೀಯ ಸಸ್ಯಗಳ ಸಂತೆಯೇ ಇದೆ, ಅಲ್ಲಿ ಆರಾಮವಾಗಿ ಅದನ್ನು ಬೇಕಾದ ಮಾರ್ಕೆಟನ್ನು ಅವರು ಕಂಡು ಹುಡ್ಕೊಂಡಿದ್ದಾರೆ. ಇಲ್ಲಿ ಕೂಡ ಅದೇ ರೀತಿ ಎಲ್ಲರೂ ಅದನ್ನು ತಯಾರು ಮಾಡಿ ಮಾರ್ಕೆಟ್ ಅದಕ್ಕೆ ವ್ಯವಸ್ಥೆ ಇದ್ದರೆ ಆಗ ಹೆಚ್ಚಿನ ವಿಷಯ ಸುಮಾರು ಫಾರ್ಮಸಿಯವರು ಅದನ್ನು ಉಪಯೋಗ ಮಾಡ್ಬೋದು. ಕಂಡು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸುಮಾರು 25-30 ಫಾರ್ಮಸಿಗಳಿವೆ. ಅವರೆಲ್ಲ ಅವರಿಗೆ ಔಷಧಿ ಗಿಡಗಳು ಸಸ್ಯ ಬೇಕಾದರೆ ಕೇರಳಕ್ಕೆ ಹೋಗ್ತಾರೆ. ಇಲ್ಲಿಯವರು ಕೂಡ ತಯಾರು ಮಾಡಿ ಅದಕ್ಕೆ ಬೇಕಾದ ಒಂದು ಸಂತೆಯ ವ್ಯವಸ್ಥೆ ಇದ್ದರೆ ಹೆಚ್ಚಿನ ವಿಷಯ ಇಲ್ಲಿಯ ಫಾರ್ಮಸಿಯವರು ಕೂಡ ತಯಾರು ಮಾಡ್ಬೋದು. ನಮಗೆ ಇಂಡಿವಿಜುವಲ್ ವೈದ್ಯಕೀಯ ವೃತ್ತಿ ಮಾಡುವವರಿಗೆ ಒಬ್ಬೊಬ್ಬರಿಗೆ ಈ ಔಷಧಿ ಸಸ್ಯಗಳು ಹಾಗೆ ಬಲ್ಕಲ್ಲೇ ನಮಗೆ ಬೇಕಾಗುವುದಿಲ್ಲ, ಉಪಯೋಗ ಆಗುವುದಿಲ್ಲ. ಆದರೆ ಫಾರ್ಮಸಿಯವರು ಯಾರು ಔಷಧಿಯನ್ನು ತಯಾರು ಮಾಡ್ತಾರೋ ಹಾಗಿರುವವರಿಗೆ ಅದು ಖಂಡಿತ ಉಪಯೋಗ ಆಗ್ತದೆ. ಹಾಗಿರುವವರೆಲ್ಲ ಸೇರಿ ಒಂದು ಇದು ಮಾಡಿದರೆ ಎಂಥದ್ದು ಬೇಕಾದ ಸಸ್ಯಗಳು ಯಾವುದೆಲ್ಲ ಬೇಕು ನಮ್ಮ ಏರಿಯಾದಲ್ಲಿ ಬೆಳೆಯುವಂಥದ್ದು ಅಂತ ಮಾಡಿದರೆ ಹೆಚ್ಚಿನ ವಿಷಯ ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳಿ ಮಾಡಿದರೆ ಹೆಚ್ಚಿನ ವಿಷಯ ಇಲ್ಲಿ ಸುಮಾರು ಸಸಿಗಳನ್ನು ಇಲ್ಲಿ ಬೆಳೆಸ್ಬೋದು. ಉದಾಹರಣೆಗೆ ಚಿತ್ರಕ ಮೂಲ ಅಂತ ಹೇಳಿದರೆ ಅದಕ್ಕೆ 1 ಕಿಲೋ 3,000 ರೂಪಾಯಿ ಇದೆ. ಆರಾಮವಾಗಿ ಇಲ್ಲಿ ಬೆಳೆಸಿ ಅದರಲ್ಲಿ ಅತ್ಯುತ್ತಮ ಫಲವನ್ನು ಪಡೆಯುವ ಆದಾಯವನ್ನು ಪಡಿಬೋದು. ಶತಾವರಿ ಉಂಟು, ಅದಕ್ಕೂ ಹಾಗೆ ತುಂಬ ಸುಲಭದಲ್ಲಿ ಬೆಳೆಯುವಂಥದ್ದು ಶತಾವರಿ. ಒಂದೇ ಲಗು ಉಂಟು. ಹೀಗಿರುವುದೆಲ್ಲ ನಮ್ಮ ಏರಿಯಾದಲ್ಲಿ ಬೆಳಿಬೋದು ನಾವು ಶುದ್ಧವಾಗಿ ಸಾವಯವ ರೂಪದಿಂದ ಬೆಳೆದರೆ. ಅದಕ್ಕೆ ಸರಿಯಾದ ಮಾರ್ಕೆಟಿಂಗ್ ಉಂಟು ಅಂತ ಹೇಳಿದರೆ ರೈತ ಆಗ ಬೆಳಿಬೋದು. ಬೆಳಿಬೇಕು ಅಂತೇಳಿ ಮಾರ್ಕೆಟ್ ಬೇಕು. ಮಾರ್ಕೆಟಿಂಗನ್ನು ಇವರು ತಯಾರು ಮಾಡಿದರೆ ಯಾರು ಫಾರ್ಮಸಿಯವರು ಎಲ್ಲ ತಯಾರು ಮಾಡಿ ಇಟ್ಟುಕೊಂಡ್ರೆ ಆಗ ರೈತ ಅದನ್ನು ಬೆಳೆದು ಅವರಿಗೆ ಮಾರಾಟ ಮಾಡ್ಬೋದು. ಅಮೃತ ಬಳ್ಳಿ ಉಂಟು. ಹೀಗಿರು ಸುಮಾರು ಔಷಧಿಗಳು ಇದಕ್ಕೆ ಬೇಕಾದನ್ನು ಇಲ್ಲೇ ತಯಾರು ಮಾಡಿದರೆ ಅದು ಅತ್ಯುತ್ತಮ ಫಲ ಬೀರ್ಬೋದು ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಇಂಥ ಒಂದು ಔಷಧಿ ಗಿಡವನ್ನು ಬೆಳೆಯೋದಕ್ಕೆ ಅವಕಾಶ ಇದೆ. ಹೌದು ಹೌದು, ಖಂಡಿತ ಬೆಳಿಬೋದು. ಸಾಧಾರಣ ಸ್ವಲ್ಪ ಬಿಸಿಲಿರುವ ಜಾಗದಲ್ಲಿ ಇದನ್ನೆಲ್ಲ ಬೆಳೆಸಲಿಕ್ಕಾಗ್ತದೆ. ಈಗ ಒಂದೇ ಲಗ ಸ್ವಲ್ಪ ಇದಿದ್ರೂ ಕೂಡ ಬಿಸಿಲು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಸರಿಯಾಗಿ ಬೆಳಿಬೋದು, ತೋಟದಲ್ಲೆಲ್ಲ ಆರಾಮಾಗಿ ಬೆಳಿಬೋದು, ಚಿತ್ರಗಮೂಲವೂ ಬೆಳಿಲಿಕ್ಕಾಗ್ತದೆ. ಹೀಗೆ ಇದನ್ನು ಬೆಳವಣಿಗೆ ಮಾಡಿದರೆ ಅದಕ್ಕೆ ಬೇಕಾದ ಮಾರ್ಕೆಟ್ ಇದ್ದರೆ ಮಾತ್ರ ರೈತ ಬೆಳೀತಾನೆ. ಮಾರ್ಕೆಟ್ ಇಲ್ಲದಿದ್ದರೆ ಅವನು ಬೆಳೆಯುವುದಿಲ್ಲ. ಮಾರ್ಕೆಟನ್ನು ಕ್ರಿಯೇಟ್ ಮಾಡಬೇಕು ಮತ್ತು ಈ ರೀತಿ ಬೆಳೀಲೂಬೇಕು, ಅದು ಒಂದಕ್ಕೊಂದು ಸಂಬಂಧ ಉಂಟು. ಅದಲ್ಲದೆ ಈಗ ಎಷ್ಟೋ ಜನ ಕೆಲವರು ಬಂದು ನನ್ನ ಕ್ಲಿನಿಕ್ಗೆ ನಾನು ಇಂಥದ್ದು ಉಂಟು, ಅಮೃತ ಬಳ್ಳಿ ಉಂಟು, ಸುಮಾರು ತಗೊಳ್ತೀರಾ ಅಂತ ಕೇಳ್ತಾರೆ. ನಾವು ನಮಗೆ ಅದು ಉಪಯೋಗ ಆಗುವುದಿಲ್ಲ, ಫಾರ್ಮಸಿಯವರಿಗೆ ಉಪಯೋಗ ಆಗ್ತದೆ. ಈಗ ಸಾಮಾನ್ಯವಾಗಿ ಹೇಳುವಂಥದ್ದು ಕೃಷಿಕರಿಗೆ ಒಂದು ಆದಾಯದ ಮೂಲಕ್ಕಿಂತ ಹೆಚ್ಚು ಆದಾಯದ ಮೂಲ ಇರಬೇಕು ಅಂತೆ. ಅದಕ್ಕೋಸ್ಕರವೇ ಬೇರೆ ಬೇರೆ ಮೂಲಗಳು ಅಂದರೆ ಈಗ ಮಿಶ್ರ ಬೆಳೆಯನ್ನು ಬೆಳೀರಿ ಅಂತ ಹೇಳ್ತೀವಿ, ಅಥವಾ ಇದರ ಕೃಷಿಯ ಜೊತೆ ಜೊತೆಗೆ ನೀವು ಹೈನುಗಾರಿಕೆಯನ್ನು ಮಾಡಿ ಅಥವಾ ಕೋಳಿ ಸಾಕಣೆ ಮಾಡಿ ಹಂದಿ ಸಾಕಣೆ ಮಾಡಿ ಇಂಥದ್ದನ್ನು ಕೂಡ ಹೇಳುವುದಿದೆ ಇರ್ತದೆ. ಹಾಗೆಯೇ ಈ ದೇಶಿ ಗೋತಳಿಗಳನ್ನು ಸಾಕಿ ಒಂದಷ್ಟು ಅರ್ಕ ತಯಾರು ಮಾಡುವಂಥದ್ದು ಅಥವಾ ಒಂದು ಪರ್ಯಾಯ ಉಪಯೋಗದ ಬಗ್ಗೆ ಏನಾದರೂ ಯೋಚನೆ ಮಾಡಬಹುದಾ ಪರ್ಯಾಯ ಆದಾಯದ ಮೂಲವಾಗಿ? ಖಂಡಿತವಾಗಿಯೂ ಅದಕ್ಕೆ ಅವರದು ಊರ ದನದ ಗೋವಿದ್ದೇ ಮೂತ್ರ ಅಂತ ಹೇಳುವಂಥ ಒಂದು ವಿಶ್ವಾಸ ಬರೆಸಿದರೆ ಹೆಚ್ಚಿನ ಅದಕ್ಕೆ ಮಾರ್ಕೆಟ್ ಮಾಡ್ಬೋದು, ಅದಕ್ಕೆ ಮಾರ್ಕೆಟ್ ಉಂಟು. ತುಂಬ ವೈದ್ಯರುಗಳನ್ನು ಉಪಯೋಗ ಮಾಡ್ಬೋದು. ಆದರೆ ನಮಗೆ ಮುಖ್ಯ ಪ್ರಾಬ್ಲಮ್ ಅಂತೇಳಿ ಅದು ಊರ ದನದ ವೆಸ್ಟರ್ನ ತಳಿಯ ಗೋಮೂತ್ರ ಅಂತೇಳಿ ಅದನ್ನು ಡಿಫರೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗೋದು. ಅದು ಹೌದು ಅಂತೇಳಿ ಆದರೆ ಖಂಡಿತ ಅದನ್ನು ಉಪಯೋಗ ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಎಂತ ಮಾಡ್ತೇವೆ ಅಂದರೆ ನಾವೇ ಊರ ದನದ ಒಂದು ಇದು ಸಾಕಿ ಅದರಿಂದ ಗೋಮೂತ್ರವನ್ನು ಉಪಯೋಗ ಮಾಡ್ತೇವೆ. ಬೇರೆಯವರು ಅದೇ ರೀತಿ ಮಾಡಿ ಕೊಟ್ಟರೆ ಖಂಡಿತ ಅದಕ್ಕೆ ಉಪಯೋಗ ಬರ್ಬೋದು. ಫಾರ್ಮಸಿಯವರೆಲ್ಲ ಉಪಯೋಗ ಅವರ ಉಪಯುಕ್ತಕ್ಕೆ ಬೇಕಾದಷ್ಟು ಗೋಮೂತ್ರವನ್ನು ಪರ್ಚೇಸ್ ಮಾಡಿ ಅದಕ್ಕೆ ಒಳ್ಳೆ ಮಾರ್ಕೆಟ್ ಮಾಡ್ಬೋದು. ಈ ದೇಸಿ ಗೋತಳಿಗಳ ಅಂದರೆ ಗೋವಿನಗಳ ಒಂದು ಸಾಕಣೆಯ ಬಗ್ಗೆ ಹೇಳಿ, ಅದರಲ್ಲಿ ಏನಾದರೂ ವಿಶೇಷ ಗಮನ ಕೊಡಬೇಕಾಗ್ತದೆ? ದೇಶಿ ಗೋವಿನ ತಳಿಯನ್ನು ಸಾಕೋದು ಬಹಳ ಸುಲಭ, ಅದಕ್ಕೆ ಯಾವುದೇ ರೋಗ ಬರುವುದಿಲ್ಲ. ಮತ್ತು ಅದರಲ್ಲಿ ತುಂಬ ಖರ್ಚುಗಳು, ಅದಕ್ಕೆ ಬೇಕಾದ ಆಹಾರವು ಕಡಿಮೆ. ನೀವು ಮಿಶ್ರ ತಳಿ ಅಥವಾ ಜರ್ಸಿ ಕಂಪೇರ್ ಮಾಡಿದರೆ ಒಂದು ರೋಗ ಕಡಿಮೆ, ಅದಕ್ಕೆ ಆಹಾರವು ಕಡಿಮೆ ಬೇಕಾಗುವುದು. ಅದು ಹೆಚ್ಚು ಬಾಳ್ತಾ ಇರುತ್ತೆ, ಒಂದು ವರ್ಷ ಒಂದೂವರೆ ವರ್ಷಕ್ಕೊಮ್ಮೆ ಅದು ಕಂಜಿಯೂ ಹಾಕ್ತದೆ. ಇದೆಲ್ಲ ಖಂಡಿತವಾಗಿಯೂ ಅದರಲ್ಲಿ ಖರ್ಚು ಅಂತ ಇಲ್ಲ, ಹೆಚ್ಚಾಗಿ ಏನಾದರೂ ಹೀಗಿರೋದು ಆದಾಯ ಇದ್ದರೆ ಖಂಡಿತ ಅದು ಉತ್ತಮ. ಆದರೆ ಹಾಲಿನ ಆದಾಯಕ್ಕೋಸ್ಕರ ಅಂತೇಳಿ ಆದರೆ ನಮ್ಮ ಅದು ಉಪಯೋಗ ಆಗಲಿಕ್ಕಿಲ್ಲ. ಆದರೆ ಗೋಮೂತ್ರ ಬಾಕಿದ್ದ ಇದನ್ನು ಉಪಯೋಗ ಮಾಡಿದರೆ ಖಂಡಿತ. ಈಗ ಮಿಶ್ರತಳಿ ಹಸುಗಳಿಗಾದರೆ ಒಂದಷ್ಟು ಹಿಂಡಿ ಹಾಕಬೇಕು, ಮತ್ತು ಒಂದು ಹಸಿರು ಮೇವನ್ನು ನೆಟ್ಟು ಬೆಳೆಸಿ ಅದನ್ನು ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಈಗ ದೇಶಿ ತಳಿಗಳಿಗೂ ಕೂಡ ಅದೆಲ್ಲ ಅವಶ್ಯಕತೆ ಬರ್ತದೆ? ಅದಕ್ಕೆ ಅದರ ಹೊಟ್ಟೆ ತುಂಬಬೇಕಾದ್ರೆ ಸ್ವಲ್ಪ ಇದು ಬೇಕಾಗ್ತದೆ, ಹಸಿರು ಮೇವು ಮತ್ತು ಒಣ ಮೇವು ಎಲ್ಲ ಬೇಕಾಗ್ತದೆ. ಆದರೆ ಯಾವ ರೀತಿಯ ಮೇವು ನೀವು ಕೊಟ್ಟರು ಕೂಡ ಅದು ತಡೀತದೆ. ಹಾಳೆಯನ್ನು ಕೂಡ ಒಣಗಿಸಿ ತುಂಡು ಮಾಡಿ ಹಾಕಿದರೂ ಕೂಡ ಅದು ತಿಂತದೆ. ಅದರಲ್ಲಿ ಹಿಂಡಿ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದರೆ ಹಾಲಿಗೆಲ್ಲ ಉತ್ತಮ. ಹಾಗೆ ಸಗಣಿ ಮೂತ್ರಕ್ಕಂತೂ ಏನು ಸಮಸ್ಯೆ ಇಲ್ಲ, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಹಾಲಿಗೋಸ್ಕರ ಮಾತ್ರ ನೀವು ಉಪಯೋಗ ಮಾಡಬೇಕಾಗಿ. ಒಳ್ಳೆಯದು ಡಾಕ್ಟರ್ ರವಿಶಂಕರ್ ಪೆರುವಾಜಿಯವರೇ. ದೇಶಿ ಗೋತಳಿಗಳು ಒಂದು ಮಹತ್ವ, ಅದರಲ್ಲೂ ವಿಶೇಷವಾಗಿ ಪಂಚಗವ್ಯ ಹಾಗೂ ಅದರನ್ನು ಒಂದು ಚಿಕಿತ್ಸಾ ರೂಪವಾಗಿ ಯಾವ ರೀತಿ ಬಳಕೆ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಪಂಚಗವ್ಯ ಚಿಕಿತ್ಸೆ ಈ ಕುರಿತು ಪುತ್ತೂರು ಪೆರುವಾಜಿಯ ಡಾಕ್ಟರ್ ರವಿಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800240949 ಕರೆ ಮಾಡಿ. ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯಾದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳಲಿ ಅಥವಾ ಕ್ರಿಮಿ ಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಕೃಷಿ ಮಾಹಿತಿ. ಪ್ರಸ್ತುತಿ ಟಿ ಶ್ಯಾಮ್ ಪ್ರಸಾದ್. ಗೇರು ಬೆಳೆಯು ಪರಾಗಸ್ಪರ್ಶ ಹೊಂದಿರುವಂತಹ ಬೆಳೆಯಾದ್ದರಿಂದ ಗಿಡಗಳನ್ನು ಬೀಜದಿಂದ ಅಭಿವೃದ್ಧಿಪಡಿಸಿದರೆ ಬೆಳವಣಿಗೆ, ಇಳುವರಿ ಮತ್ತು ಗುಣಮಟ್ಟ ಮೂಲ ಮರಕ್ಕೆ ಅಥವಾ ತಾಯಿ ಗಿಡಕ್ಕೆ ಸಮನಾಗಿ ಬರುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಕಸಿ ಗಿಡಗಳ ಮೂಲಕ ಆಯಾ ತಳಿಯ ಅಥವಾ ತಾಯಿ ಮರದ ಗುಣವನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಕಸಿ ಗಿಡಗಳು ಬೀಜದಿಂದ ಅಭಿವೃದ್ಧಿಪಡಿಸಿದ ಗಿಡಗಳಿಗಿಂತ ಬೇಗನೆ ಇಳುವರಿ ಕೊಡುವುದಕ್ಕೆ ಪ್ರಾರಂಭಿಸುತ್ತವೆ. ಗೇರು ಗಿಡಗಳನ್ನು ಮೃದು ಕಾಂಡ ಕಸಿ ವಿಧಾನದಿಂದ ಯಶಸ್ವಿಯಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದಿಸಬಹುದು. ಇದಲ್ಲದೆ ಪ್ರತಿ ಋತುಮಾನಕ್ಕೆ ಸೂಕ್ತವಾದಂತಹ

ತಂತ್ರಜ್ಞಾನದಿಂದ ಉತ್ಪಾದನೆಯಲ್ಲಿ ಹೆಚ್ಚಳ, ಕೃಷಿ ಇಲಾಖೆಗಳ ಮೂಲಕ ರೈತರಿಗೆ ಆಗುವ ಉಪಯೋಗಗಳು, ಈ ಮೂರು ವಿಷಯಗಳನ್ನು ಪರಿಗಣಿಸಲಾಗುವುದು. ಜುಲೈ 8 ವಿಡಿಯೋ ತಲುಪಲು ಕೊನೆಯ ದಿನವಾಗಿದೆ. ಮೊದಲ ಬಹುಮಾನ ರೂಪಾಯಿ 11,000, ದ್ವಿತೀಯ 5,000 ಹಾಗೂ ತೃತೀಯ 3,000, ಹಾಗೂ ಪಾಲ್ಗೊಂಡವರಿಗೆಲ್ಲರಿಗೂ ಪ್ರಮಾಣ ಪತ್ರ ದೊರೆಯಲಿದೆ. ಹೆಚ್ಚಿನ ವಿವರಗಳಿಗೆ innovativeindia.mygov.in ವೆಬ್ಸೈಟ್ ಅನ್ನು ಸಂಪರ್ಕಿಸಬಹುದು. ಕೃಷಿ ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರ ಆಯೋಜಿತ ಕಿಸಾನ್ ವಿಡಿಯೋ ಪ್ರತಿಯೋಗಿತಾ ಮೇ ಜ್ಯಾದಾ ತಾ ಜ್ಯಾದಾ ಕಿಸಾನ್ ಭಾಗ ಲೇ ಔರ್ ಇಸ್ ಆಯೋಜನ ಕೋ ಸಫಲ ಬನಾವೆ. ಈಗ ಕೇಳಿ ವಿದ್ಯಾಭೂಷಣರು ಹಾಡಿರುವ ವಾದಿರಾಜರ ಕೀರ್ತನೆ. ಅಮರವಂದಿತ ಕಂಜನಾಭನ ದೂತನೆ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೆ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೆ ಮಂಜಿನೋಲಗದಂತೆ ಶರಧಿಯ ದಾಟಿದ ಮಹಾಧೀರನೇ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಆಂಜನೇಯನೆ ನಿನ್ನ ಗುಣಗಳ ಪೊಗಳಲಳವೆ ಪ್ರಖ್ಯಾತನೇ ಸಂಜೀವನವ ತಂದು ಕಪಿಗಳ ನಂಜು ಕಳೆದ ಪ್ರಖ್ಯಾತನೇ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೇ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ಕಾಮ ನಿಗ್ರಹ ನೆನಿಸಿ ಸುರರಭಿಮಾನಿ ದೇವತೆ ಎನಿಸಿದೆ ರಾಮಪಾದ ಕೆರಗಿ ನಡೆದು ನಿಸೀಮ ನೀನೆಂದೆನಿಸಿದೆ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೇ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ಸಿಂಧು ಹಾರಿದೆ ಶೀಘ್ರದಿಂದಲೇ ಬಂದು ಸೀತೆಗೆ ನಮಿಸಿದೆ ತಂದು ಮುದ್ರೆಯ ನಿತ್ತು ಮಾತೆಯ ಮನವ ಸಂತೋಷ ಪಡಿಸಿದೆ ಆಂಜನೇಯನೆ ಅಮರವಂದಿತ ಕಂಜನಾಭನ ದೂತನೇ ಜನಕತನು ಜಯ ಮನವ ಹರುಷಿಸಿ ವನವ ಕಿತ್ತೀಡಾಡಿದೆ. ಜನಕತನು ಜಯ ಮನವ ಹರುಷಿಸಿ ವನವ ಕಿತ್ತೀಡಾಡಿದೆ. ಧನುಜರನ್ನು ಸದೆದು ಲಂಕೆಯ ಅನಲಗಾಹುತಿ ಮಾಡಿದೆ. ಆಂಜನೇಯನೇ ಅಮರವಂದಿತ ಕಂಜನಾಭನ ದೂತನೇ